ಅವರು ಯಾವ ರೀತಿ ತಮ್ಮ ಹೊಲದಲ್ಲಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ ನಾವು ಅವರಿಂದ ಮಾಹಿತಿ ಮಾಡ್ಕೊಳ್ಳೋಣ ಅಂತ. ನಮಸ್ಕಾರ ಶಿವಪ್ಪ ಜೀವನ ಲಮಾಣೆ ಅವರೇ. ನಮಸ್ಕಾರ ಸರ್. ನಮ್ಮ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಸ್ವಾಗತ. ಈ ಒಂದು ಸಂದರ್ಭದೊಳಗೆ ಒಬ್ಬ ಯಶಸ್ವಿ ರೈತ ಆಗಿದ್ದಾರಲ್ಲ, ನಿಮಗೇನು ಅನಿಸ್ತದ? ಸರ್, ನಾವು ಮೊದಲಿಂತರ ನಾವು ರೈತರಂದ್ರೆ ನಾವು ಸ್ವಲ್ಪ ಈಗ ನಾನು ಒಂದು 14 ವರ್ಷ ಆಯಿತು ನಾನು ರೈತ ಕೆಲಸ ಮಾಡ್ಸಾಗಿದ್ದೆ. ನನಗೆ ವಯಸ್ಸು 39, ಯಾಕಂದರೆ ನನ್ನ ತಂದೆ ತಾಯಿಯವರು ಮೊದಲಿಂದ ರೈತರ, ಮತ್ತು ನಮ್ಮ ಮೊದಲೇ ಆಲಿಮಟ್ಟಿ ಡ್ಯಾಮ್ನಲ್ಲಿ ಸ್ವಲ್ಪ ಮುಳುಗಡೆ ಆಗಿದ್ದು ರೀ ಜಮೀನು. ಆಮೇಲೆ ಗುಡ್ಡನ ಸ್ವಲ್ಪ ಹಿಡಿದಿದ್ರು ನಮ್ಮ ತಂದೆ ತಾಯಿಯವರು. ಈ ಗುಡ್ಡದಾಗ ಯಾವ ಥರ ಬೆಳೆಸಬೇಕು ಅನ್ನೋದು ನಾವು ಸ್ವಲ್ಪ ಮಾಹಿತಿ ತಗೊಂಡಿದ್ದು. ಮಾಹಿತಿ ತಗೊಂಡ್ರೆ ಈ ಮಣ್ಣಿಗೆ ಯಾವ್ದು ಬೆಳೆ ಚೆಂದ ಬರ್ತೈತಿ ಆ ಮಣ್ಣಿನ ಫಲವತ್ತ ನೋಡ್ಕಿಸಿ ನಾವು ಬೆಳೆ ಮಾಡ್ಕೊಂಡಿವಿ. ಯಾಕಂದ್ರೆ ದ್ರಾಕ್ಷಿ ಬೆಳೆ ಬೆಳೀತೈತೆ ಅಂತ ದ್ರಾಕ್ಷಿ ಮಾಡ್ಕೊಂಡಿವಿ. ಯಾಕಂದ್ರೆ ಇನ್ಕಮ್ ಆತು ನಮಗೆ ಆ ದ್ರಾಕ್ಷಿ ಒಳಗೆ. ದ್ರಾಕ್ಷಿ ಬೆಳೆ ಇನ್ಕಮ್ ಹೆಂಗಾತಂದ್ರೆ ನೋಡಿ, ರೈತರು ಮೊದಲು ಡ್ಯಾಗ್ರೇಜ್ ಅಂತ ಬೆಳೆಸ್ಬೇಕ್ರಿ. ಡ್ಯಾಗ್ರೇಜ್ ಬೆಳೆಸ್ಬೇಕಂದ್ರೆ ಅದು ಡಿಸೆಂಬರ್ಕ ಸಸಿ ನಾಟಿ ಮಾಡ್ಬೇಕ್ರಿ, ಆಮೇಲೆ ಅಕ್ಟೋಬರ್ಕ ದ್ರಾಕ್ಷಿ ಕಡ್ಡಿ ಕಟ್ಕೋಬೇಕು. ಅಂದ್ರೆ ಅದು ಡಿಸೆಂಬರ್ಕ ನಾಟಿ ಮಾಡಿದ ಸಸಿ ಅಕ್ಟೋಬರ್ಕ ಕಟ್ಕೊಂಡಿವ್ ಅಂದ್ರೆ ಮುಂದೆ ನಾವು ಜಾನುವರಿ ಫೆಬ್ರವರಿ ಅನ್ನೋತ್ಲೆ ಬಾಟಮ್ ಬಡ್ಕೋಬೇಕ್ರಿ. ಒಂದು ಪೂಟ ಬಾಟಮ್ ಬಡ್ಕೊಂಡೇವು ಅಂದ್ರೆ ಅದು ಮುಂದಿನ ಈ ಇದ್ರ ಮೇಲೆ ಒಂದು ಕಂಬ ತಂತಿ ಹಾಕೊಂಡು ಕೇಸಿ ಮೇಲೆ ಒಲಾಂಡ ಮಾಡಿಕೊಂಡು ನಾವು ಅದ್ರ ಮ್ಯಾಲೆ ಕಡ್ಡಿ ಮಾಡ್ಕೊಂಡು ಕೇಸಿ ಬಿಟ್ಟು ಅಂದ್ರೆ ನಮ್ಮ ದ್ರಾಕ್ಷಿ ಆ ಕಡ್ಡಿಗೆ ನಮಗೆ ದ್ರಾಕ್ಷಿ ಮುಂದೆ ಚಟ್ನಿ ಮಾಡ್ಕೊಳ್ಳೋದು. ನಾವು ಚಟ್ನಿ ಮಾಡ್ಕೊಳ್ಳೋಕೆ ನಮಗೆ ಯಾವ ನಾವು ಅಕ್ಟೋಬರಿಗೆ ಚಟ್ನಿ ಮಾಡ್ಕೋತೀವಲ್ಲ ಪೀಕ್ ಅದು ಬರೋಬ್ಬರಿ SS ಆಕೈತಿ. ಹಾಂ ಹಾಂ ಹಾಂ, ಅದನ್ನ ಮಾತಾಡೋಣ. ಈಗ ನಿಮಗೆ ಅವನು ಅಭಿನಂದನೆಗಳು ಹೇಳಬೇಕು ಅಂತಂದರೆ ಯಾರ್ಯಾರು ಸನ್ಮಾನ ಮಾಡಿದ್ರು, ನಿಮಗೆ ಏನು ಸನ್ಮಾನ ಮಾಡಿದರು? ಸರ್, ನಮ್ಮ ತೋಟಗಾರಿಕೆ ಇಲಾಖೆಯವರು ಸ್ವಲ್ಪ ತಿಳಿಸ್ಕೊಟ್ಟಿದ್ರು. ಆಮೇಲೆ ನಾವು ದ್ರಾಕ್ಷಿ ಬೆಳೆಸಿದ್ವಿ, ನಾವು ಬೆಳೆಸೋಣ ಮತ್ತು ದ್ರಾಕ್ಷಿ ಮತ್ತು ದ್ರಾಕ್ಷಿ ಬೆಳೆಗಾರ ಕೃಷಿ ಮೇಳ ಅಂತ ಇಟ್ಟಿರ್ತಾರೆ, ಅದರಲ್ಲಿ ನಾವು 4-5 ಥರ ದ್ರಾಕ್ಷಿ ಬೆಳೆಸಿದ್ವಿ, ತಳಿ ಬೆಳೆಸಿದ್ವಿ. ಅದನ್ನು ಅವರು ಒಪ್ಪಿಕೊಂಡ್ರು, ಅದಕ್ಕೆ ನಿಮಗೆ ಖುಷಿಯಾಗಿ ಅವ್ರಿಗೆ ಸನ್ಮಾನ ಮಾಡಿದ್ರು. ಯಾಕಂದ್ರೆ ಅಲ್ಲಿ ಸ್ವಲ್ಪ ಸೋನಾಕಾಯಿ ಇದೆ ಸರ್ ನಮ್ಮದು, ಮತ್ತು ತಮ್ಸಮ್ ಇದೆ, ಸಿಡ್ಲೆಕ್ಸ್ ಇದೆ, ಮತ್ತು ಇನ್ನೊಂದು ಶರರ ಅಂತ ಇರ್ತೈತಿ. ಅವು ತಳಿ ಮ್ಯಾಗ ಒಂದು ಸ್ವಲ್ಪ ನಾವು ಒಂದು ಪುಟ್ಟಿ ತೊಗೊಂಡು ಕೇಸಿ ನಾವು ದ್ರಾಕ್ಷಿ ಮೇಳಗೊಳಗೆ ಇಟ್ಟಿರ್ತೀವಿ ರೀ, ಅದಕ್ಕೆ ನಾವು ಅವರು ಇದು ಮಾಡ್ಕೋತಾರೆ. ಹಾಂ, ಯಾವ ಚಲೋ ಇದಾವಂತ ಅವರು. ಮತ್ತು ಇನ್ನೊಂದು ಏನೈತ್ರಿ, ಗಣನೆ ತಗೋತಾರೆ. ಇನ್ನೊಂದು ನಾವು ಮಾರ್ಕೆಟ್ ಮನುಕ್ ಮಾಡಾರಲ್ಲ, ನಾವು ಗೊಣಿಗೆ ಎಷ್ಟು ಹಿಡಿಬೇಕು ಅಷ್ಟೇ ಹಿಡಿತೀವಿ. ನಾವು ಒಂದು ಗಿಡಕ್ಕೆ 30 ಹಿಡ್ಕೊಂಡು 40 ಗೊಣಿ ಬೆಳೆಸ್ಕೋತೀವಿ ದ್ರಾಕ್ಷಿ. ಶಿವಪ್ಪವ್ರೆ, ಈಗ ನಿಮ್ಮ ಮನೆ ತನದ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡ್ರಿ. ಮನೆಗೆ ಯಾರಿದ್ದಾರೆ, ನಿಮ್ಮ ಊರು ಯಾವುದು, ಯಾರ್ಯಾರು ಇದ್ದೀರಿ, ಏನೇನು ಮನೆ ಒಳಗೆ? ಸರ್, ನಮ್ಮೂರು ಹೊನ್ನಿಯಾಳ. ಎಲ್ಲಾಗುತ್ತದ? ಬಿಳಿಗಿರಿ ತಾಲೂಕು ಹೊನ್ನಿಯಾಳ ಗ್ರಾಮ. ಹತ್ರ ಯಾವ್ದೈತಿ? ಚಿಕ್ಕಸಂಗಮ. ಚಿಕ್ಕಸಂಗಮ ಅಂದ್ರೆ ನಾ ದೇವಸ್ಥಾನದಲ್ಲಿ ನಾವು ಇರ್ತೀವ್ರಿ. ನಾವು ಅದರ ಮಗ್ಗಲ್ಲಾಗ ನಮ್ಮ ತೋಟ ಇದೆ. ಯಾರ್ಯಾರು ಇರ್ತಾರೆ ಮನೆಯಾಗ? ಅಲ್ಲಿ ನಮ್ಮ ತಂದೆ ತಾಯಿ ಇರ್ತಾರ ರೀ, ನಮ್ಮ ಹೆಣ್ಮಕ್ಳು, ನಾವಿಬ್ರ ಮಕ್ಕಳು. ಮಕ್ಕಳು 3 ಮಂದಿ. ಮಕ್ಕಳು 3 ಮಂದಿ? ಹಾಂ. ಅವ್ರಿಗೆಲ್ಲ ಸಾಲಿ ಹಾಕಿರಿ? ಹಾಂ, ಸಾಲಿ ಇರ್ತೈತಿ. ನಾವು ಖುದ್ದು ದುಡಿತೀವಿ, ಖುದ್ದು ತಿಂತೀವಿ ರೀ. ಯಾಕಂದ್ರೆ ನಾವೇ ಮಾಡ್ಕೋತೀವಿ, ಖುದ್ದು ಕೆಲಸ ನಾವೇ ಮಾಡ್ತೀವಿ ಹೆಚ್ಚು. ಯಾಕಂದ್ರೆ ಲೇಬರ್ಗಳು ಹಚ್ಚಿದ್ರು ನಾವು ಮುಂದಿಂತ ಕೆಲಸ ಮಾಡೋರು, ಅವ್ರ ಮೇಲೆ ನಾವು ಕೈ ಬಿಡೋಂಗಿಲ್ಲ. ಅವ್ರ ಮೇಲೆ ನಾವು ಕೈ ಬಿಟ್ಟು ಅಂದ್ರೆ ನಮ್ಮ ಕೆಲಸ ಆಗಂಗಿಲ್ಲ. ಖುದ್ದು ದುಡಿಯೋದು, ಖುದ್ದು ತುಣಿಯು, ನಾವೇ ದೊಡ್ಡ ಶ್ರೀಮಂತರಲ್ಲ. ಶಿವಪ್ಪವ್ರೆ, ಈಗ ಮೊದಲು ಹೇಳಕತ್ತಿದ್ರೆ ಕೆಲವೆಲ್ಲ ಮುಳುಗಡೆ ಆಗ್ಯಾವ್ಬಿಟ್ಟ ನಮ್ಮ ಜಮೀನ ಇಲ್ಲ, ತೊಂದರೆ ಆಗಿತ್ತು ನಮಗೆ ಅಂತೇಳಿ. ನಿಮ್ಮ ಅಪ್ಪ ಅವ್ರ ಕಾಲದಾಗಿಂದ ಮುಳುಗಡೆ ಆಗ್ಯಾವನು? ಹೌದು ಸರ್. ಏನು, ಈಗ ಒಂದು 20 ವರ್ಷದಿಂದ ಆಲಿಮಟ್ಟಿ ಜಲಾಶಯದಿಂದ ಮುಳುಗಡೆ ಆಗಿದ್ದು. ಎಷ್ಟು ಎಕರೆ ಅದು ಕತೆ ಹೇಳಲ್ಲ ನಮಗದು? ನಮ್ಮ ಇಲ್ಲೊಂದ್ರಿ ಹಿಂದ್ಗಡೆ ಇದ್ದು ಅಂದ್ರೆ ನಮ್ಮ ಏನು ಆಗಿಲ್ಲ, ನಾವು ಬಡ ಪರಿಸ್ಥಿತಿ ಒಳಗಿದ್ದು. ಆಮೇಲೆ ನಮ್ಮ ತಂದೆಯವರು ಸ್ವಲ್ಪ ಗುಡ್ಡ ಹಿಡಿದಿದ್ರು ಮೊದಲು. ಆ ಗುಡ್ಡದಾಗ ಅಂದ್ರೆ ಅಲ್ಲಿ ಏನು ಬೆಳೀತಿದ್ದಿಲ್ಲ, ಏನು ಫಲವತ್ತಾದ ಭೂಮಿ ಅಲ್ಲ ಅದು. ಆ ಭೂಮಿ ಯಾವ ತರ ಬೆಳೆಸ್ಕೋಬೇಕು ಅನ್ನೋದು ನಾ ಬೆಳೆಸ್ಕೊಂಡಿದ್ದೆ. ಎಷ್ಟು ಎಕರೆ ಐತಿ ಸದ್ಯಕ್ಕೆ ನಿಮ್ದು? 8 ಎಕರೆ ಐತಿ. 8 ಎಕರೆ ಐತಿ. ಅಲ್ಲೆಲ್ಲ ಸಾಕಷ್ಟು ಹಳ್ಳಗಳು ಬಹಳ ಇರ್ತಾವ ಅಂತ ಕೇಳಿ. ಫಲವತ್ತಾದ ಮಣ್ಣಿಲ್ಲ, ಫಲವತ್ತಾದೊಳಗೆ ನೀವು ಈ ದ್ರಾಕ್ಷಿ ಬೆಳಿಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಯಾಕಂದ್ರೆ ಆ ಮಣ್ಣಿಗೆ ಅದೇ ಬೆಳೆದು ಸರ್. ಅದು ಯಾರನ್ನ ಕೇಳಿದ್ರಿ? ಅಂದ್ರೆ ವಿಶ್ವವಿದ್ಯಾಲಯದ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆಯವರಿಗೆ ನಾವು ಪರೀಕ್ಷೆ ಮಾಡ್ಕೊಟ್ಟಿರ್ತೀವಿ. ನಾವು ಮಣ್ಣಾತು ನೀರಾತು ಪರೀಕ್ಷೆ ಮಾಡ್ತು, ಪರೀಕ್ಷೆ ಕೊಟ್ಟಿರ್ತೀವಿ. ಪರೀಕ್ಷೆ ಕೊಟ್ಟಿರ್ತೀವಿ. ಆ ಭೂಮಿ ಒಳಗೆ ಯಾವ ಬೆಳೆ ಬೆಳೆಸ್ಕೋಬೇಕು ಅದೇ ಬೆಳೆ ಬೆಳೆಸ್ಕೋಬೇಕು. ಆ ಭೂಮಿ ಒಳಗೆ ಶೇಂಗಾನು ಚಲೋ ಬರ್ತದೆ, ಗಿಡಗಂಟಿ ಚಲೋ ಬರ್ತದೆ, ಗಿಡಗಂಟಿನೂ ಬೆಳೆಸ್ಕೋಬಹುದ್ರಿ. ಅದನ್ನ ಅಂದ್ರೆ ನೀವು ಹೇಳೋದೇನು ಶಿವಪ್ಪವ್ರೆ, ಒಂದ್ ಸ್ವಲ್ಪ ಮಾಹಿತಿ ತಗೋಬೇಕು. ಏನ್ ಹಂಗ ಹುಮ್ಮಗತಿ ಕೆಲಸ ಮಾಡಬಾರ್ದು. ಇಲ್ಲ ಸರ್, ಏನು ಬೆಳೀಲಿಕ್ಕೆ ಸಾಧ್ಯ ಮಣ್ಣೊಳಗೆ ಅದನ್ನು ಮೊದಲು ಪರೀಕ್ಷೆ ಮಾಡಿ. ಅಲ್ಲ, ನಾವು ಈಗಾಗಲೇ ಅವ್ರು ನಾವು ತೋಟಗಾರಿ ಇಲಾಖೆಯವ್ರಿಗೆ ನಾವು ತಿಳಿಸಿದ್ವಿ ಈ ಭೂಮಿಗೆ ನಾ ಹಿಂಗ್ ಇದು ಮಾಡ್ತೀವಿ ಅನ್ನ. ನಾವು ಸಹಾಯಧನ ಕೊಟ್ಟರು ಅವರು, ನಮಗೆ ಸಹಾಯಧನ ಕೊಟ್ಟರು ಮತ್ತು ನಮಗೆ ಅನುಕೂಲ ಮಾಡಿಕೊಟ್ರು ಅವರು ಆ ಭೂಮಿ ಒಳಗೆ. ಈಗ ಇಲ್ಲೊಂದ್ರು ಆ ಭೂಮಿಯಾಗ ನೋಡ್ರಿ, 1 ಎಕರೆಗೆ 18 ಟನ್ ದ್ರಾಕ್ಷಿ ಹಾಕತ್ತಿ, ಇಲ್ಲೊಂದ್ರು 7 ಅಥವಾ 8 ಲಕ್ಷ ರೂಪಾಯಿ ಇನ್ಕಮ್ ಐತಿ 1 ಎಕರೆಗೆ. ಅದ ಭೂಮಿ ಒಳಗ್ರಿ. ಅಂದ್ರೆ ಈಗ ನಮ್ಮ ರೈತ ಬಾಂಧವರು ಹಿಂಗ ಮಾಡ್ಬೇಕಂತೀರಿ ನೀವು ಎಲ್ಲರೂ? ಹಾ ಮಾಡ್ಬೇಕ್ರಿ. ಬಹಳ ಮಂದಿ ಏನ್ ಮಾಡ್ತಾರ? ಕೆಲವೊಂದೊಬ್ರು ಈ ಗುಡ್ಡ ಐತಿ ಬಿಡ್ರಿ, ಇದು ಫಲವತ್ತಾದ ಮಣ್ಣಲ್ಲಿ ಇದು ಏನ್ ಮಾಡುದು, ಇದ್ರಾಗ ಏನ್ ಕೆಲಸ ಮಾಡುದು, ಇದ್ರಾಗ ಹೆಂಗ್ ಬೆಳೆಸ್ಕೊಳ್ಳೋದು ಅಂತ ವಿಚಾರ ಮಾಡ್ಕೋತಾರ್ರಿ. ಆದ್ರೆ ಏನ ಅದನ್ನ ನಾವು ಹೆಂಗ್ ಬೆಳೆಸ್ಕೋಬೇಕು ಅನ್ನೋದು ನಾವು ಇದು ಮಾಡ್ಕೋಬೇಕ್ರಿ. ರೈತರ ಭೂಮಿ ಇದ್ ಬೆಳಕ ಆ ಭೂಮಿಗೆ ಏನ್ ಬೆಳಿತೈತಿ, ಈ ಭೂಮಿಗೆ ಏನ್ ಬೆಳ್ಕೋಬೇಕು, ಆ ಭೂಮಿಗೆ ಹೆಂಗ್ ಬೆಳ್ಕೋಬೇಕು, ಆ ತರ ಮಾಡ್ಕೋಬೇಕು ನಾವು. ಈಗ ಆಮೇಲೆ ಹೇಳಾಕ್ತಿದ್ರಾಗ್ಲೆ, ಈಗ ಅದು ಡಿಸೆಂಬರ್ ಸಸಿ ಹಾಕ್ಬೇಕು, ಆಮೇಲೆ ಅಕ್ಟೋಬರ್ ಕಡ್ಡಿ ಹಾಕ್ಬೇಕು ಅಂತ ಸ್ವಲ್ಪ ವಿವರವಾಗಿ ಹೇಳಲ್ಲ ನೋಡಿ ಸರ್. ನಾವು ದ್ರಾಕ್ಷಿ ಬೆಳೆಸ್ಬೇಕಂದ್ರೆ ಡಿಸೆಂಬರ್ ಒಳಗೆ ನಾವು ನಾಟಿ ಮಾಡ್ಬೇಕ್ರಿ ಸಸಿ. ಒಟ್ಟು ದ್ರಾಕ್ಷಿ ಬರ್ಬೇಕಂದ್ರೆ 18 ತಿಂಗಳಿಗೆ ಬಂದೇ ಬರ್ತೈತ್ರಿ. ಡಿಸೆಂಬರ್ಗೆ ನಾಟಿ ಮಾಡಿದ್ಮೇಲೆ ಮತ್ತೆ ಅಕ್ಟೋಬರ್ ಮಟ್ಟ ಅಂದ್ರೆ ಅಕ್ಟೋಬರ್ ಬಹುಶಃ 10 ತಿಂಗಳು ಕಾಯ್ಬೇಕಾ? ಅಲ್ಲ, ಡಿಸೆಂಬರ್ ಲಿಂತ ಅಕ್ಟೋಬರ್ 10 ತಿಂಗಳು ಇರ್ತೈತಿ. 10 ತಿಂಗಳು ಅನ್ನೋತ್ಲೇ ನಾವು ಕಡ್ಡಿ ನಾಟಿ ಮಾಡ್ಕೋಬೇಕು ಅದನ್ನ ದ್ರಾಕ್ಷಿಗೆ. ಓಕೆ, ಕಾರ್ ಕಂಟಿ ಬೆಳೆಸ್ಕೊಂಡಿರ್ತೀವ್ರ ಮೊದಲ ಅಲ್ಲಿ ಕಟ್ಬೇಕು, ಅಲ್ಲಿ ನಾವು ಕಸಿ ಕಟ್ಕೋಬೇಕು. ಕಸಿ ಕಟ್ಕೊಂಡಿವ್ ಅಂದ್ರೆ ಅದು ಕರೆಕ್ಟ್ ಅಕ್ಟೋಬರ್ ಕಟ್ಕೊಂಡಿವ್ ಅಂತ ತಿಳ್ಕೊರಿ. ಮುಂದ ಅದನ್ನ ನಾವು ಬಿದಿರು ಕಂಬ ತಂತಿ ಎಲ್ಲ ರೆಡಿ ಮಾಡ್ಕೋಬೇಕು. ರೆಡಿ ಪೊಸಿಷನ್ ಆಗಿರ್ಬೇಕು ನಾವು. ರೆಡಿ ಪೊಸಿಷನ್ ಆಗಿತ್ತು ಅಂದ್ರ ಅದು ಏನಾಗಿರ್ತಿತ್ತು ಅಂದ್ರ ಅದು ತಂತಿ ಎಂಗಲ್ ಕಂಬ ಅಯ್ಯೋ ಅದು ಯಾತ್ರ ಹಾಕ್ಬೇಕು ಅನ್ನೋದು ವಿವರಣೆ ಹೇಳ್ತೀನಿ ತೋಡಿ ಸರ್. 5 ಫುಟ್ಟಿಗೆ ಒಂದು ಐಗಿಗೆ ಒಂದು ಕಂಬ ನಡೆಸ್ಬೇಕು, ಇಲ್ಲ 4 ಫುಟ್ಟಿಗೆ ಒಂದು ನಾಲ್ಕಿಗೆ ಒಂದು ಕಂಬ ನಡೆಸ್ಬೇಕು. ಯಾಕಂದ್ರೆ ಲೋಡ್ ಇರ್ತೈತಿ, ಆಗ್ಬಿಡ್ತೈತಲ್ಲ. ಮತ್ತೆ ನಾವು ಈಚಿಕಡೆ 6 ಹೇಳಿ ಈಚಿಕಡೆ 6 ಹೇಳಿ ಹಾಕಿದ್ರೆ 12 ಹೇಳಿ ತಂತಿ ಆದ್ರೆ ಸಾಕಷ್ಟು ಆಗುತ್ತೆ. ಅದ್ರ ಮೇಲೆ ನಾವು ಒಲಾಂಡ ಅದ್ರ ಬಳ್ಳಿ ಬೆಳೆಸ್ಕೋಬೇಕ್ರಿ. ಅದ್ರ ಮೇಲೆ ಈಚಿಕಡೆ 2 ಹೇಳಿ ಈಚಿಕಡೆ 2 ಬಳ್ಳಿ ಬೆಳೆಸ್ಕೋಬೇಕು. ಬಳ್ಳಿ ಬೆಳೆಸ್ಕೊಂಡಿವ್ ಅಂದ್ರೆ ಕರೆಕ್ಟ್ ನಾವು 18 ತಿಂಗಳಿಗೆ ನಮ್ಗೆ ಪೀಕ್ ಬರ್ತೈತಿ. 18 ತಿಂಗಳ ಮಟ್ಟ ಅದು ಒಟ್ಟು ಬೆಳಿಬೇಕು ಅದು ಅಲ್ಲ. ಅಂದ್ರೆ ಸಸಿಯಿಂದ ಅದು ನಮಗೆ ಫಲ ಕೊಡ್ಬೇಕು ಅಂದ್ರೆ 18 ತಿಂಗಳ ಮಟ್ಟ ಕಾಯ್ಬೇಕು, ನಮ್ಗೆ ಪೀಕ್ ತಗೋಬಹುದು. ಈಗ 1 ವರ್ಷ ಹೆಂಗ ಬೆಳೆ ಹೆಂಗ್ ಬರ್ತೈತಿ ಸರ್? ನಾವು ಮಾಡಿದಂಗ ಸರ್, ನಾವು ಹೆಂಗ ಕೆಲಸ ಮಾಡ್ತೀವೋ ಹಂಗ ಕೊಡ್ತೈತಿ. ಅದು ನೀವು 1 ವರ್ಷ ಅಂತೇನಿಲ್ಲ, 1 ವರ್ಷಕ್ಕೆ ಕೊಡ್ತೈತಿ ಹೇಳಕ್ ಬರಂಗಿಲ್ಲ. ಅದು 1 ವರ್ಷಕ್ಕೆ ಕೊಟ್ಬಿಡುದು ನಮಗ. ಕೆಲವೊಬ್ಬ ರೈತರು ಹೇಳ್ತಿರ್ತಾರ ಅಂದ್ರೆ 1 ವರ್ಷ ಸರಿ ಬರುದಿಲ್ರಿ, ಆದ್ರೆ 2 ವರ್ಷದಿಂದ ಚಲೋ ಬರ್ತದ ಅಂತ. ಇಲ್ಲ, ಕೆಲಸ ಕರೆಕ್ಟ್ ಆಗಿ ಮಾಡಿದ್ರ ಹಾಗೆ ಆಗ್ತೈತಿ. ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಅದು ಹಾಗೆ ಆಗ್ತೈತಿ. ನಿಮ್ದು ಅನುಭವ ಹೇಳ್ರಲ್ಲ, ನೀವು ಯಾವಾಗಿಂದ ಶುರು ಮಾಡಿದ್ರಿ, ಯಾವಾಗ ನೀವು 1 ವರ್ಷಕ್ಕೆ ನಿಮ್ಗೆ ಎಷ್ಟು ಟನ್ ಬಂತು, 2 ವರ್ಷದಿಂದ ಎಷ್ಟೆಷ್ಟು ನೀವು ಪೀಕ್ ನೋಡಿ ಸರ್? ನಮ್ಮ ಪೈಲೆ ವರ್ಷ, ಯಾಕಂದ್ರೆ ನಾವು ಯಾವ ವರ್ಷ ಪೈಲೆ ವರ್ಷ ಎಷ್ಟು ವರ್ಷ ಆಯ್ತು? ಈಗ ಒಂದು 5-6 ವರ್ಷದ ಹಿಂದೆ ವಿಷಯ ಇದು. ನಾ ಬೆಳೆಸಿದ್ದಂದ್ರೆ ನಾನು ಡಿಸೆಂಬರ್ಕ್ಕಾಗಿ ಡಾಗ್ರಿ ಸಸಿ ಕುಣಿಸಿದ್ದೆ. ಅದು ಏನು ಮಾಡಿದ್ನಂದ್ರೆ 1 ತಿಂಗಳಾದ್ಮೇಲೆ ಸ್ವಲ್ಪ ಅವು ಕಡ್ಡಿಗೆ ನಮ್ಮ ಸ್ವಲ್ಪ ಬೇರೆ ಜಾಸ್ತಿ ಬಿಡಬೇಕಂತ ಒಂದು ರಾಸಾಯನಿಕ ಗೊಬ್ಬರ 1 ತಿಂಗಳಿಗೆ ಕೊಟ್ಟಿದ್ದೆ. ಯಾಕಂದ್ರೆ 1 ತಿಂಗಳಾದ್ಮೇಲೆ ಸಸಿ ನಾಟಿ ಮಾಡಿ 1 ತಿಂಗಳಾದ್ಮೇಲೆ ಅಂದ್ರೆ ಅದು ಯಾಕಂದ್ರೆ ಅದು ಬೇರೆ ಜಾಸ್ತಿ ಭೂಮಿ ಒಳಗೆ ಜಾಸ್ತಿ ತಗೋದಿತ್ತು. ಅವಾಗ ಸ್ವಲ್ಪ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿದ್ದೆ. ಆಮೇಲೆ ಅದು ಕರೆಕ್ಟ್ ನಮಗೆ ಅಕ್ಟೋಬರ್ ಕಡ್ಡಿ ಕಟ್ಟಾಕ ಬಂದ್ಬಿಡ್ತದೆ. ಅಕ್ಟೋಬರ್ಗೆ ನಾವು ಕಡ್ಡಿ ಕಟ್ಕೊಂಡಿವು, ಆಮೇಲೆ ಅಕ್ಟೋಬರ್ ಕಟ್ಕೊಂಡ್ಕೇಸಿ ನಾವು ಅದನ್ನು ಸಸಿ ಬೆಳೆಸಿ ಬಿದಿರು ಕಟ್ಕೊಂಡು ಅದನ್ನು ಸೀದಾ ನಾವು ತಂತಿ ಮಟ್ಟ ತೊಗೊಂಡು ಹೋಗ್ಬೇಕ್ರಿ. ಅದನ್ನು ತಂತಿ ಮಟ್ಟ ತೊಗೊಂಡು ಹೋಗಿ ನಾನು ಹೊಳ್ಳಿ ಅಕ್ಟೋಬರ್ಗೆ ಕಡ್ಡಿ ಕಟ್ಕೊಂಡಿದ್ನಲ್ರಿ, ಮತ್ತು ಹೊಳ್ಳಿ ನಾನು ಫೆಬ್ರವರಿ 9 ತಾರೀಕಿಗೆ ಇನ್ನೂ ಒಂದು ಪೂಟ ನಾವೇನು ಕಸಿ ಕಟ್ಟಿರ್ತೀವಲ್ಲ, ಒಂದು ಪೂಟ ಅಂದ್ರೆ ಒಂದು 6 ಇಂಚ್ ಬಿಟ್ಟು ಇನ್ನೊಂದು ಬಾಟನ್ ತಗೊಂಡಿದ್ದೆ. ಯಾಕಂದ್ರೆ ಯಕ್ದಮ್ ಅದು ಇಷ್ಟ ದಪ್ಪ ಕಣ್ಣನ ಬರ್ತೈತ್ರಿ. ಬೆಳಿಬಹುದಲ್ಲ ಇಷ್ಟ ದಪ್ಪ ಕಣ್ಣ ಬರ್ತೈತಿ, ಅಕಂಡ ಒಯ್ಬೇಕು ಅದನ್ನ. ಒಂದೇ ಸಸಿ ಬರ್ತೈತಿ, ಕಡ್ಡಿ ಕಟ್ಟೋದು ಬಹಳ ಮುಖ್ಯ. ಯಾಕಂದ್ರೆ ಮೊದಲು ನಾವು ಕಸಿ ಮಾಡಿರ್ತೀವಿ, ಅದು ಸ್ವಲ್ಪ ಬೇಸಿಗೆ ಸರಿ ಕೂತಿರಂಗಿಲ್ಲ ಅಂತ ನಾವು ಬಾಟಮ್ ಪಡ್ಕೊಂತೀವಿ. ಮುಂದ ಅದನ್ನ ನಾವು ಬಾಟಮ್ ಬೆಳೆಸ್ಕೊಂಡು ಕರೆಕ್ಟ್ ಅದು ಮುಂದೆ ನಾವು ಅಕ್ಟೋಬರ್ ಗೊನತ್ಲೆ ನಮ್ಮ ಕಡ್ಡಿ ಚಟ್ನಿ ಬಂದೇ ಬರ್ತೈತಿ. ಅದು ಎಷ್ಟು ತೆಗೆದ್ರಿ ಆ ವರ್ಷ ಪೀಕ್? ಅಂದ್ರೆ ಅವರ್ಸ್ ಇಲ್ಲಂದ್ರು ಸರ್ ಒಂದು 10 ಟನ್ ಮಟ್ಟ ಬೆಳಿತು. 10 ಟನ್ ಮಟ್ಟ 1 ವರ್ಷ ಆಯ್ತು. ಆಮೇಲಿಂದ ಚಲೋ ಬೆಳೆಗೆ ಶುರುವಾತ. ಈಗ 5ನೇ ವರ್ಷನು ತುಂಬಾ ಚೆನ್ನಾಗಿ ಬೆಳಿತಾ ಇದೆ. ವರ್ಷ ಎಷ್ಟು ಟನ್ ತೆಗಿತೀರಿ ಸರ್? ನಾನು 15 ಹಿಡ್ಕೊಂಡು 18-19 ಟನ್ ಮಟ್ಟ ಬೆಳಿತೈತಿ ನೋಡ್ರಿ. ಅಂದ್ರೆ 5 ಎಕರೆ ಒಳಗೆ ಅಷ್ಟು. ಈ ವರ್ಷ ಮಾತ್ರ ಭಯಂಕರ ಆಗಿತ್ತ, ಯಾಕಂದ್ರೆ ನಾ ಜಾಸ್ತಿ ಗುಣ ಹಿಡಿಯಂಗಿಲ್ರಿ. ಅದು ಜಾಸ್ತಿ ಒಜ್ಜಿ ಆದ್ರೂ 20-30 ಟನ್ ಬೆಳಿಬಹುದು. ಆದ್ರೆ ನಾನು ಅದ ಗಿಡಕ್ಕೆ ಎಷ್ಟು ಬೇಕಷ್ಟ. ಯಾಕಂದ್ರೆ ನಾನು ಹೆಂಗ್ ಬೆಳೆಸ್ತೀನಿ ಅಂದ್ರೆ, ಈಗ ನಾನು ಮಾರ್ಕೆಟ್ ಮಾಡವ, ಕ್ವಾಲಿಟಿ ತಗೊಳವ ನಾನು. ಅದ್ರಾಗ ನಾ ನೂರು ಕಾಳು ಎರಡು ನೂರು ಕಾಳು ಹಂಗೆ ಬಿಡಂಗಿಲ್ಲ. ನಾನು ಒಂದು ಗೊನೆ ಒಳಗೆ ಬರೀ 50 ಕಾಳು ಅಷ್ಟೇ ಬಿಡ್ತೀನಿ ನಾನು. ಅಂದ್ರೆ ಅಂಗಳಾಗಿ ಬೆಳಿತೀರಿ ನೀವು? ಅಂದ್ರೆ ದಪ್ಪ ಬರಲಿ ಅಂತ ದ್ರಾಕ್ಷಿಗಳು. ಯಾಕಂದ್ರೆ ಗಿಡಕ್ಕೆ ಭಾಳ ಬೆಳೆಸಿದ್ವು ಅಂದ್ರೆ 200-300 ಗೋಣಿ ಬೆಳೆಸಿದ್ವು ಅಂದ್ರೆ ಅದು ಸರಿಯಾಗಂಗಲ್ಲ. ಮಾರ್ಕೆಟ್ ಮಾಡಕ್ ಬರಂಗಿಲ್ಲ. ಅದಕ್ಕೆ ದ್ರಾಕ್ಷಿ ಹಣ್ಣು ಸಣ್ಣ ಆಗ್ಬಿಡ್ತಾವೆ, ಸಣ್ಣ ಆಗ್ಬಿಡ್ತಾವೆ. ಅದಕ್ಕೆ ಮೀಡಿಯಂ ಸೈಜ್ ಇಟ್ಕೋರಿ. ಅದು ನೀವು 50 ಕಾಳು ಇಟ್ಕೊಂಡ್ರು ಅದು ದೀಡ್ ಕೆಜಿ ಹಿಡ್ಕೊ, ನಾವು 1.5 ಕೆಜಿ ಮಟ್ಟನೂ ಆಗ್ಬೋದು, 2 ಕೆಜಿನೂ ಆಗ್ಬೋದು ರೀ. ಬಹಳ ಸಂತೋಷ. ಈಗ ನಿಮ್ದು 8 ಎಕರೆ ಅದ ಅಂತಂದ್ರೆ ಈಗ 5 ಎಕರೆ ದ್ರಾಕ್ಷಿ ಬೆಳೆದಿರಿ, ಇನ್ನು 3 ಎಕರೆ ಏನ್ ಬೆಳಿತೀರಿ? ಶೇಂಗಾ ಬೆಳಿತೀರಿ? ಆ ಕಡೆ ಶೇಂಗಾ ಬೆಳಿತಾರ? ಶೇಂಗಾ ಒಂದು ಹಳ್ಳದ್ರೊಳಗೆ ಶೇಂಗಾ ಬರ್ತೈತಿ? ಹಾ ಸರ್, ಮಣ್ಣ ಇರ್ತೈತಿ. ಯಾಕಂದ್ರ ಮಡ್ಡಿನೆಲ್ಲ ಅದು ಗಿಡಗಂಟಿ ಬೆಳೆದು ಅದು ಭೂಮಿ, ಅದು ಜನರಿಗೆ ಗೊತ್ತಿರಂಗಿಲ್ಲ ಅದು ಹಳ್ಳಾಗ ಏನ್ ಬೆಳಿತೀವಿ ಅಂತ ಕೇಸಿ. ಅದು ಉಸಿಗೆ ಎಲ್ಲ ಅದು ಸ್ವಲ್ಪ ಇದು ಇರ್ತೈತಿ. ಶೇಂಗಾ ಬೆಳಿತೈತಿ? ಶೇಂಗಾ ಬೆಳ್ಕೊತೈತಿ. ಎಷ್ಟು ಅವೆಷ್ಟು ಬೆಳಿತಾರೆ, ಎಷ್ಟು ಚೀಲ ಬೆಳಿತಾರೆ? ಅದು ಎಕರೆಕ್ 30 ಚೀಲ ಬೆಳಿತೈತಿ. ಎಕರೆಕ್ 30 ಚೀಲ? ಎಕರೆಕ್ 30 ಚೀಲ ಮಟ್ಟ ಬೆಳಿತೈತಿ. ಹೌದಾ? ಅಂದ್ರೆ ಅದಕ್ಕೇನು ನೀವು ಉಪಚಾರ ಮಾಡ್ತೀರಿ ಶೇಂಗಾಕ? ಶೇಂಗಾಕ್ಕೆ ಏನೈತ್ರಿ, ಇದು ಸ್ವಲ್ಪ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡ್ಬೇಕ್ರಿ, ಒಂದ್ ಸ್ವಲ್ಪ ಸಾಯಿ ಗೊಬ್ಬರ ಉಪಯೋಗ ಮಾಡ್ಬೇಕು. ಆಮೇಲೆ ಅದನ್ನ ಎಡಿಪಟ್ಟಿ ಸ್ವಲ್ಪ ಎಣ್ಣೆ ಔಷಧ ಮತ್ತೆ ಸ್ವಲ್ಪ ಕೆಮಿಕಲ್ ಸ್ವಲ್ಪ ನೋಡ್ಕೋಬೇಕ್ರಿ. ಬೀಜ ಏನಾರ ಬೇರೆ ತೊಂಬರ್ತಿರೋ ಅಥವಾ ನಿಮ್ಮ ಮನೆಯೋ ಶೇಂಗಾ ಹಾಕ್ತಿರೋ? ಹೌದು ಸರ್, ಒಂದ್ ಹೊರಾಟಿ ಬೀಜ ಇರ್ತಾವ ಸರ್. ವೆರೈಟಿ ಬೀಜ ಅದು ಬಹಳ ಮುಖ್ಯ. ಎಲ್ಲಿಂದ ತೊಂಬರ್ತೀರಾ? ನಾವು ಹೊರಾಟಿ ಬೀಜ ನಾವು ಕೃಷಿ ತೋಟಗಾರಿಕೆ ಇಲಾಖೆ ಒಳಗೆ ನಾವು ಇದು ಮಾಡ್ಕೋತೀವ್ರಿ. ಹೌದು, ನಾವ್ ಎಂತ ಬೀಜ ಹಾಕ್ತಿವಿ ಅಂತ ಪೀಕ್ ಬರ್ತೈತಿ. ಮನೆಗೆ ಏನ್ ಮಾಡ್ತಾರೆ, ಬಹಳ ಮಂದಿ ನಮ್ಮ ರೈತ ಬಂದವರು ತಮ್ಮ ಮನೆಗಿರೋ ಶೇಂಗಾನ ಒಡೆದು ಹಾಕ್ಬಿಡ್ತಾರ. ಹೌದು ಸರ್, ಅದು ನಾವು ಹೊರಾಟಿ ತಳಿ ನೋಡ್ಕೋತೀವಿ. ನಮ್ ಭೂಮಿ ಒಳಗೆ ಯಾವ ಹೊರಾಟಿ ಚಂದ ಬರ್ತೈತೆ ಅದೇ ಬೀಜ ನಾವು ಕೊಂಡ್ಕೋತೀವಿ. ಅಂದ್ರೆ ಸರ್ಕಾರದಿಂದ ಆತರ ಸಹಾಯಧನ ಐತಿ? ಏನಾದ್ರೂ ಬೀಜ ಸಿಗ್ತಾವ? ಬೀಜ ಸಿಗ್ತಾವ್ ಸರ್, ಕೃಷಿ ಅಗ್ರೋ ಒಳಗೆ ಕೊಡ್ತಾರ ಸರ್. ಎಲ್ಲೆಲ್ಲಿ ಎಲ್ಲಿ ನೀವು ಹೋಗಿ ಬಂದ್ರಿ, ಎಲ್ಲಿ ತೊಗೊಂಡ್ಬರ್ತಿದ್ರಿ? ನಮ್ಮ ರೈತ ಬಾಂಧವ್ರಿಗೆ ಮಾಹಿತಿ ಕೊಡಲ್ಲ, ಎಲ್ಲಿ ಹೋಗ್ಬೇಕು ಅವ್ರು? ಇಲ್ಲಿ ನೋಡ್ರಿ, ನಮಗ ಕೃಷಿ ಇಲಾಖೆ ಒಳಗೆ ನಮಗ್ ಬೀಜ ಗೊಬ್ಬರ ಎಲ್ಲ ಕೊಡ್ತಾರ. ಅವ್ರಿಗೆ ಯಾತ್ ಹೊರಟಿ ನಮಗ್ ಬೇಕನ್ನೋದು ಹೇಳಿದ್ರು ಅವ್ರು ತರ್ಸ್ಕೊಟ್ಟಿರ್ತಾರ, ನಮ್ಗೆ ತರ್ಸ್ತಾರ. ಯಾಕಂದ್ರೆ ಅವ್ರು ಸ್ವಲ್ಪ ನಮ್ಗೆ ಸಬ್ಸಿಡಿನೂ ಕೊಡ್ತಾರ. ಅವರು ಸಬ್ಸಿಡಿನೂ ಕೊಡ್ತಾರೆ? ಸಬ್ಸಿಡಿನೂ ಕೊಡ್ತಾರ. ಈಗ ಭಾಳ ಮಂದಿ ರೈತರು ಹೋಗೋದ್ರು ಕಾಣುತ್ತಲ್ಲ ಅಲ್ಲಿ ಎಲ್ಲ ಹೋಗ್ಬೇಕ್ರಿ. ಯಾಕಂದ್ರೆ ಸರ್ಕಾರಕ್ಕೆ ಕೇಳ್ಬೇಕು ಅಲ್ಲಿ. ಈಗ ಕೃಷಿ ಇಲಾಖೆ ಯಾಕೆ ಮಾಡಿರ್ತಾರ್ರಿ, ನಮ್ ಜನರ ಸಲಹೆ ಮಾಡಿರ್ತಾರಲ್ಲ, ಅದ್ ಕೃಷಿ ಇಲಾಖೆಗೆ ಹೋಗ್ಬೇಕ್ರಿ. ನಮ್ಗೆ ಏನ್ ಬೇಕಂತ ಕೇಳ್ಕೋಬೇಕು. ನಾವು ಕೃಷಿ ಇಲಾಖೆಗೆ ಹೋಗ್ತೀವ್ರಿ, ನಮ್ಗೆ ಇದು ಬೇಕ್ರಿ, ಇದು ಬೇಕ್ರಿ, ಇದು ಬೇಕ್ರಿ ಅಂತೀವಿ. ಸೊ ಸ್ವಲ್ಪ ಸಬ್ಸಿಡಿ ಇರ್ತದೆ, ಸಹಾಯಧನ ಇರ್ತೈತ್ರಿ, ತಗೋತೀವಿ, ಮಾಡ್ಕೋತೀವ್ರಿ. ಅಂದ್ರೆ ನೀವು ಹೇಳೋದೇನು ಅಂದ್ರೆ ಮಾಹಿತಿ ತಗೋಬೇಕು. ಮಾಹಿತಿ ತಗೋಬೇಕು, ಆ ವಿಜ್ಞಾನಿಗಳನ್ನ ಸಂಪರ್ಕ ಮಾಡ್ಬೇಕು. ಮಾಡ್ಕೋಬೇಕು ಅಂದ್ರೆ ಅದ್ರ ತಕ್ಕಂಗೆ ನಾವು ಪೀಕ್ ತೆಗಿಲಿಕ್ಕೆ ಬರ್ತದೆ. ಹೌದು ಸರ್. ಈಗ ನಿಮ್ ಹೊಲದಾಗ ಸಾವಯವ ಕೃಷಿ ಮಾಡಿರೇನು? ಹೌದು ಸರ್, ಸಾವಯವ ಗೊಬ್ಬರ ಮತ್ತೆ ರಾಸಾಯನಿಕ ಹಾಕ್ತೇನೆ ಅಂತ ಹೇಳಿದ್ರಲ್ಲ. ರಾಸಾಯನಿಕ ಗೊಬ್ಬರ ನಾ ಜಾಸ್ತಿ ಆಪ್ ಮಾಡಂಗಿಲ್ಲ. ನಾನು ಹೆಂಗಂದ್ರೆ, ನಾವು ದ್ರಾಕ್ಷಿ ಬೆಳೆಯೋರು ಅಂದ್ರೆ ರಾಸಾಯನಿಕ ಗೊಬ್ಬರ ಅಂದ್ರೆ ಕೆಮಿಕಲ್ ಪರ್ಸೆಂಟೇಜ್ ಕಡಿಮೆ ಮಾಡ್ಕೋತೀವಿ. ಈಗ ನಾ 25% ಮ್ಯಾಲ ಇತ್ತಂದ್ರೆ ಮಾರ್ಕೆಟ್ ಮಿಂಚಂಗಿಲ್ಲ. ಪರೀಕ್ಷೆ ಮಾಡ್ತಾರ ಅವರು ಕೂಡ? ಪರೀಕ್ಷೆ ಮಾಡ್ಕೊಂಡಿದ್ದು ಅಂದ್ರೆ ಈಗ ನಾವು ಮಾರ್ಕೆಟ್ ಮಾಡಕ್ ಕುಂತೀವಿ ಅಂದ್ರೆ 25% ಜಾಸ್ತಿ ಕೆಮಿಕಲ್ ಕೊಡ್ತಂದ್ರೆ ಅದು ಸರಿಯಾಗಂಗಿಲ್ಲ. ಮಾರಂಗಿಲ್ಲ, ಹೊರದೇಶಿಗೆ ಅದು ಮಾರಾಟ ಆಗಂಗಿಲ್ಲ. ಯಾಕಂದ್ರೆ ಅದು ನಮ್ಗೆ ವಾಪಸ್ ಮಾಲ್ ನಮ್ಗೆ ವಾಪಸ್ ಬರ್ತದೆ. ಅದಕ್ಕೆ ನಾವೇ ಮಾಡ್ತೀವ್ರಿ, ಯಾತ್ರ ರೋಗಾದಿ ಇವತ್ತಿನ ವಾತಾವರಣ ನೋಡ್ಕೊಂಡು ಸ್ವಲ್ಪ ಕೆಮಿಕಲ್ನು ವಾಪರಿಸ್ತೀವಿ. ಇಲ್ಲ ಅನ್ನಂಗಿಲ್ಲ, ಕೆಮಿಕಲ್ನು ವಾಪರ್ಸ್ಬೇಕು ದ್ರಾಕ್ಷಿ ಅಂದ್ರೆ ಅದು ಅದ್ರ ಮ್ಯಾಗ ಬರ್ತೈತೆ ಅನ್ನೋದು ಇಲ್ಲ ಇರಂಗಿಲ್ಲ. ಯಾಕೆ ಕೆಮಿಕಲ್ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕು, ಅದು ಕಂಟ್ರೋಲ್. ಈಗ ಸಾವಯವ ಕೃಷಿ ಮಾಡ್ತೀವಲ್ಲ, ಏನೇನು ಲಾಭ ಆಗ್ತದೆ ಅದರಿಂದ? ಸಾವಯವ ಗೊಬ್ಬರಕ್ಕಿಂತ ಅಂದ್ರೆ ಭೂಮಿ ಸ್ವಲ್ಪ ಫಲವತ್ತಾ ಇರ್ತಿರ್ತೈತಿ. ಅಂದ್ರೆ ಪಳ್ಳ ಇರ್ತದೆ, ಪಳ್ಳ ಇರ್ತೈತಿ. ಯಾಕಂದ್ರೆ ಎರೆಹುಳು ಬೆಳಿತಾವಲ್ಲ, ಎರೆಹುಳು ಇರ್ತಾವ. ಹೌದು ಸರ್. ಮತ್ತೆ ನಾವು ಎಲ್ಲ ಚೆನ್ನಾಗಿ ಸಾವಯವ ಗೊಬ್ಬರ ಹೆಚ್ಚಾಗಿ ವಾಪರ್ತೀವ್ರಿ. ಅಂದ್ರೆ ನೀವು ತಿಪ್ಪಿ ಗೊಬ್ಬರ ಹಾಕ್ತೀರಿ? ತಿಪ್ಪಿ ಗೊಬ್ಬರ ಹಾಕ್ತೀವಿ, ಕೊಟ್ಟಿಗೆ ಗೊಬ್ಬರ ಹಾಕ್ತೀವ್ರಿ. ಮತ್ ಕೃಷಿ ಇಲಾಖೆ ಒಳಗೆ ಗೊಬ್ಬರ ಸಿಗ್ತೈತ್ರಿ, ಇಂಥ ಸಾವಯವ ಗೊಬ್ಬರ ಇಂಥವ್ ತೊಂದ್ ಒಂದ್ ಕೆಜಿ ಉಗಿತೀವ್ರಿ. ಜಿಪ್ಸಮ್ ಅವು ಇವು ಬರ್ತಾವ್ರಿ ಸರ್, ಅವೆಲ್ಲ ಹಾಕಿದ್ವು ಅಂದ್ರೆ ತಮ್ಮ ಲೆವೆಲ್ಗೆ ಇರ್ತೈತ್ರಿ. ಆದ್ರೆ ಸಾವಯವ ಗೊಬ್ಬರ ಹಾಕೋದಕ್ಕಿಂತ ರೋಗಾದಿ ಕಡಿಮೆ. ಎರೆಹುಳು ಸಾಕಣೆ ಮಾಡ್ತೀರಲ್ಲ ಮತ್ತೆ? ಎರೆಹುಳು ಏನು ಸಾಕಣೆ ಮಾಡಂಗಿಲ್ಲ ನಾನು. ನಾನು ತುರುದು ಕೊಟ್ಟಿಗೆ ಗೊಬ್ಬರನೂ ಜಾಸ್ತಿ ಉಪಯೋಗ ಮಾಡ್ತೀನಿ ರೀ. ಮತ್ತು ನಾನು ಗಿಡಕ್ಕೆ ಏನು ಮಾಡ್ತೀನಿ ಅಂದರೆ, ಜೀವನಾಮೃತ ಹಾಕ್ತೀರ? ಇನ್ನೊಂದು ಏನು ಮಾಡ್ತೀನಿ ಅಂದರೆ, ನಾನು ಆಕಳದವು ರೀ. ಹಾಂ, ಅದೇ. ನಾನು ಆಕಳದವು. ಆಕಳ ಅಂದ್ರೆ ಒಂದು 7-8 ಆಕಳದವು. ಅದ್ರ ಉಚ್ಚಿ ಸಗಣಿ, ಉಚ್ಚಿ ಸಗಣಿ ಒಂದು ತಟ್ಟಿ ಒಂದು ಬರುವಂಗ ಒಂದು ಹೊಂಡ ಮಾಡಿರ್ತೀನಿ. ಅದಕ್ಕೆ ನಾವು ಏನು ಮಾಡ್ತೀನಿ, ಒಂದು ಬ್ಯಾರಲಕ್ಕೆ 5 ಲೀಟ್ರ್ ಉಚ್ಚಿ ಸುರಿತೀನಿ, ಒಂದು ಪುಟ್ಟಿ ಸಗಣಿ, ರಾಸಾಯನಿಕ ಗೊಬ್ಬರ ಡಿ ಎ ಪಿ ಅಂತ ಕೇಸಿ 1 ಕೆಜಿ ಡಿ ಎ ಪಿ, ಮತ್ತು ಒಂದು 1/2 ಕೆಜಿ ಅಷ್ಟು ಬೆಲ್ಲ. ಅದು ಎಲ್ಲ ಸೇರಿಸಿ ಜೀವಾಮೃತ ತಯಾರು 48 ತಾಸು ಅದನ್ನ ನೆನೆ ಇಡಬೇಕು ಸರ್. ನೆನೆ ಇಡ್ತೀರಿ? 48 ತಾಸು ನೆನೆ ಇಟ್ಟು ಅಂದ್ರೆ ಅದು ಪ್ರತಿ ಒಂದು ಗಿಡಕ್ಕೆ ಒಂದು ಜಗ ಹಾಕ್ತೀವಿ. ಬರೋಬರಿ ಪ್ರತಿ ಒಂದು ಗಿಡಕ್ಕೆ ಜಗ ಹಾಕ್ತೀವಿ, ಅದರಿಂದ ಅವ್ರ ಸಾಕಷ್ಟು ಟಾನಿಕ್ ಆದಂಗೆ ಆಗ್ಬಿಡ್ತೈತಿ ಅಲ್ಲ. ಮತ್ತೇನು ಮಾಡ್ತೀರಿ? 2 ಲೀಟರ್ ಮಟನೂ ಹಾಕ್ಬೋದು. ಹೌದಾ? 2 ಲೀಟರ್ ಮಟನೂ ಹಾಕ್ಬೋದು. 4 ದಿವ್ಸಕ್ಕೆ ಒಮ್ಮೆ ಹಾಕ್ಬೋದು. ಗಿಡ ಯಾವ ತೊಂದ್ರೆ ಬರಂಗಿಲ್ಲ, ಯಾವ ರೋಗ ಆದ್ರೂ ಬರಂಗಿಲ್ಲ. ಈ ತರ ಹಾಕೋದ್ರಿಂದ ನಿಮ್ದು ದ್ರಾಕ್ಷಿ ಬಹಳ ದೊಡ್ಡ ಹಣ್ಣಾಗ. ಎಷ್ಟು ಸೈಜ್ ಇರ್ತದೆ ನಿಮ್ಮ ಹಣ್ಣು? ಈ ಸೈಜ್ ಅಂದ್ರು ಒಂದು 1.5 ಇಂಚ್ ಒಂದು 2 ಇಂಚ್ ಉದ್ದನು ಬರ್ತೈತಿ ರೀ ಸರ್. ರುಚಿನು ಬಹಳ ಆಗ್ತದೆ. ಹೌದು, ರುಚಿ ಬಹಳ ಇರ್ತದೆ. ರುಚಿ ಇರ್ತೈತಿ. ಯಾಕೆ ಸಾಯ ಗೊಬ್ಬರ ಉಪರಿಸಿದ ಸ್ವಲ್ಪ ರುಚಿ, ಮತ್ತೆ ಗಿಡಕ್ಕೆ ಗೊನಿ ಕಡಿಮೆ ಮಾಡ್ಕೋಬೇಕು ನಾವು. ಜಾಸ್ತಿ ಬಿಡಬಾರ್ದು. ಬರೋಬ್ರಿ, 30 ಹಿಡ್ಕೊಂಡು 40 ಗೊನಿ ಆದ್ರೆ ಹಂಗಾಗಿ ಬೆಳಿಬೇಕು. ಯಾಕಂದ್ರೆ 30-40 ಗೊನಿ ಹಿಡ್ಕೊಂಡ್ರು ನಾವು ಒಂದು ಗಿಡಕ್ಕೆ 30 ಕೆಜಿ ಬೆಳೆದಂಗೆ ಆಕೈತ್ರಿ. ಬರೋಬ್ರಿ. ಈಗ ನೀವು ದ್ರಾಕ್ಷಿ ಬೆಳಿತೀರಲ್ಲ, 18 ಟನ್ ಸರಾಸರಿ ಬೆಳಿತೀರಿ, ಮಾರ್ಕೆಟ್ ಎಲ್ಲಿ ಮಾಡ್ತೀರಿ? ನಾನು ಕಾರವಾರಕ್ಕೆ ಮಾಡ್ತೀನಿ ರೀ, ಧಾರವಾಡಕ್ಕೆ ಮಾಡ್ತೀನಿ, ಮತ್ತು ಬೆಂಗಳೂರು ಹಾಕೊಂಡ್ಸಂಗೆ ತೋರ್ತೀವಿ. ಅಲ್ಲ ಫಾರಿನ್ಗೆ ಕಳಿಸ್ತಾರಲ್ಲ ಅವ್ರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ ಸರ್. ಅದು ನಾ ಕಳಿಸೋದಾಗ್ತಾರೆ, ಯಾಕಂದ್ರೆ ನಮ್ಮ ಅವ್ರ ಪಾರ್ಟಿ ನಮಗೆ ಫೋನ್ ಮಾಡಿರ್ತಾರೆ, ಇಷ್ಟು ಬಾಕ್ಸ್ ಮಾಡ್ಕೊಡ್ರಿ, ನಾವು ಕಳಿಸ್ಬಿಡ್ತೀವಿ ನಾವು. ಓಕೆ, ಯಾಕಂದ್ರೆ ಅದ್ರ ಮೇಲೆ ಮಾರ್ಕೆಟ್ ನಮಗೆ ಯಾವಾಗಾದರೂ ನಮ್ಮ ವಿಜಯಪುರದಾಗ 30 ರೂಪಾಯಿ ಕೆ ಜಿ, ನಾನು 40 ರೂಪಾಯಿ 45 ರೂಪಾಯಿ ಕೆ ಜಿ ಮಾರೀನಿ. ಕ್ವಾಲಿಟಿ ಮೇಲೆ ನಾ ಕ್ವಾಲಿಟಿ ಮಾಡೇ ಮಾರ್ತೀನಿ, ಕ್ವಾಲಿಟಿಗೆ ಮಾರ್ತೀನಿ, ಕ್ವಾಲಿಟಿನೇ ತೆಗಿತೀನಿ, ಯಾವಾದರೂ ಮಾಲ್ ಕ್ವಾಲಿಟಿನೇ ಬರ್ತೈತೆ ನಾನು. ಭಾಳ ಸಂತೋಷ ಶಿವಪ್ಪ ಅವರೇ. ಅಂದರೆ ಸಾಕಷ್ಟು ಸ್ಥಿತಿವಂತರಾಗಿರಿ. ಈ ನಿಮಗೆ ಒಂದು ದ್ರಾಕ್ಷಿ ಬೆಳೆಯಿಂದ 5-6 ವರ್ಷದಿಂದ ಮತ್ತು ಶೇಂಗಾ ಬೆಳೆಯೋದ್ರಿಂದ ನಿಮಗೆ ಆದಾಯದ ಮೂಲ ಸಾಕಷ್ಟಿದೆ. ಈಗ ಮೊದಲು ಏನಿದ್ದಿಲ್ಲ, ನಾವು ಬಡ ಪರಿಸ್ಥಿತಿ ಇದ್ದೀವಿ ಸರ್. ಈಗ ಮಾತ್ರ ದೇವ್ರು ಏನು ಕಡಿಮೆ ಮಾಡಿಲ್ಲ, ದೇವ್ರು ರಗಡ್ ಕೊಟ್ಟಿದ್ದಾನೆ. ಈಗ ನಾ ಮಾಡ್ಕೊಂಡು ತೊಟ್ಟೇನಿ, ನಾ ಸ್ವಂತ ದುಡಿತೀನಿ, ನಾ ಸ್ವಂತ ತಿಂತೀನಿ, ನಾನೇ ದುಡಿಯವ, ನಾನೇ ಔಷಧ ದುಡಿಯವ, ನಾನೇ ಕೆಲಸ ಮಾಡೋಣ. ನಾ ಬೇರೆ ಆಳು ಹಚ್ಚಿದ್ರು ಅವ್ರು ನಿಂತು ನೋಡ್ರಿ, ಹೊರತಾಗಿ ನಾನು ಕೆಲಸ ಮುಂದೆ ನಿಂತು ತಗೋತೀನಿ. ನಾನು ನಾವ ಖುದ್ದಾಗಿ ನಾವೇ ಮಾಡ್ತೀವಿ, ನಾವು ಗಂಡ ಎಂತ ಕೂಡೇ ಮಾಡ್ತೀವಿ, ಮತ್ತೆ ಖುದ್ದಾಗಿ ನಾವೇ ಮಾಡ್ತೀವಿ ಕೆಲಸ, ಬೇರೆದವ್ರಿಗೆ ಯಾರು ಹಚ್ಚಂಗಿಲ್ಲ. ಯಾಕಂದ್ರೆ ರೈತರು ಆಳಂದ್ರೆ ಮನೆ ಹಾಳಂತ ಕೇಸಿ ಆ ವಿಚಾರ ಬಿಟ್ಟು ಕೇಸಿ ಆಳು ಇರ್ತಾವ್ರಿ ಸರ್. ನಮ್ಗೆ ಗಟ್ಟ ಆಗಂಗಿಲ್ಲ, ಆಳನು ಬೇಕು, ಆದ್ರೇನು ನಾವು ಮುಂದಿಂತ ಕೆಲಸ ತಗೋಬೇಕು. ಇದ್ದಕ್ಕಿಗತ್ತ ನಾವು ಹೇಳಿದ್ದೆ, ನಮ್ಮ ಸುಳ್ಳ ತಗೊಳ್ಳ ಹೇಳುದಂತ ನಾವು ಸ್ವಂತ ದುಡಿಬೇಕು, ನಾವು ಸ್ವಂತ ತಿನ್ಬೇಕು. ಹೌದಲ್ರಿ, ನಾವು ಎಷ್ಟು ದುಡ್ದಿರ್ತೀವಿ ನಮಗ್ ಕೊಡ್ತೈತಿ ದೇವ್ರು, ಮತ್ತೆ ನಾವು ದುಡಿಲಿಕ್ಕಂದ್ರೆ ದೇವ್ರು ಕೊಡಿದ್ರೆ ಹೆಂಗ್ ಕೊಡ್ತಾರ್ರಿ? ಮತ್ತೊಬ್ರು ದುಡಿದ ಕೇಸಿ ನಮಗ್ ಕೊಟ್ರೆ ಅಂದ್ರೆ ಅದು ಹೋಗುದ್ರಿ. ಅದು ಹಂಗ ಈ ತರ ಇಲ್ಲ ಸರ್, ನಾ ಖುದ್ದಾಗಿ ದುಡಿತೀನಿ, ಖುದ್ದಾಗಿ ತಿಂತೀನಿ. ಶಿವಪ್ಪ ಮನೆಯವ್ರೆ, ಈಗ ನಮ್ಮ ರೈತ ಬಾಂಧವರು ಬಹಳ ಮಂದಿ ಏನ್ ಮಾಡ್ತಿರ್ತಾರೆ ಅಂದ್ರೆ, ನೀವು ಕರೆನೆ ನೀವು ಆ ಭೂಮಿ ಅಂತ ಫಲವತ್ತಿಲ್ಲ, ಹಳ್ಳು ಮಣ್ಣದ, ಹಳ್ಳದ, ಆಮೇಲೆ ಆ ಮಣ್ಣಿನಲ್ಲಿ ಇವ ಎರಡು ಬೆಳಿಬೋದು ಸರಿಗೆ, ಅಂತದ್ರಗೂ ಇಷ್ಟು ಯಶಸ್ವಿಯಾಗಿ ಮಾಡಿದಿರಿ. ಈಗ ನಮ್ಮ ರೈತ ಬಾಂಧವರು ಏನ್ ಮಾಡ್ಬೇಕಂತ ಹೇಳ್ತೀರಿ? ಆತರ ನಿಮ್ಮ ಒಣ ಭೂಮಿ ಇದ್ದಾಗ ಹೆಂಗ್ ಬೆಳಿಬೇಕು? ಈ ತರ ನಾ ಹೇಳಿದ್ನಲ್ಲ ಸರ್, ಈಗ ನಾವು ಮಣ್ಣು ಆ ಭೂಮಿಗೆ ಯಾವ ಮಣ್ಣು ಯಾವ ಬೆಳಿ ಸಟ್ ಬರ್ತೈತಿ, ನಾವು ಸ್ವಲ್ಪ ನಾವು ತೋಟಗಾರಿಕೆ ಇಲಾಖೆಗೆ ತಿಳಿಸಿದ್ವಿ ಅಂದ್ರೆ ಆ ಈ ಭೂಮಿಗೆ ಇದ ಬೆಳಿ ಬರ್ತೈತೆ ಅಂತ ಅವ್ರು ತಿಳಿಸ್ಕೊಡ್ತಾರೆ ನಮಗೆ. ಅವ್ರು ಇದನ್ನು ಕೊಡ್ತಾರೆ ನಮಗೆ, ಈ ಥರ ಬೆಳೆಸ್ಕೊರಿ, ಈ ಥರ ಬೆಳೆಸ್ಕೊರಿ, ಮತ್ತು ತೋಟಗಾರಿಕೆ ಲೆಕ್ಕೊಳಗೆ ಈ ಥರ ಭೂಮಿಗೆ ಈ ಥರ ಇದನ್ನು ಸ್ವಲ್ಪ ಸಹಾಯಧನನು ಕೊಡ್ತಾರ್ರಿ, ಸ್ವಲ್ಪ ಅವರು ಕೊಡ್ತಾರೆ, ಕೃಷಿ ಅವರು ಕೊಡ್ತಾರೆ, ಅದಕ್ಕೆ ಸ್ವಲ್ಪ ಉಪಯೋಗ ಮಾಡ್ಕೊಂಡು ಕೃಷಿ ನಾವು ಮಾಡ್ಕೊಂಡ್ವಿ ಅಂದ್ರೆ ಒಂದಕ್ಕೆ 2 ಆಗತ್ತೈತೆ ರೀ. ಮತ್ತು ನಾವು ಮಾಡಲಾರ್ದ ಹಂಗೆ ಇದ್ರಾಗ ಏನು ಬೆಳಿತೈತಿ ಕುಂತೀವಿ ಅಂದ್ರೆ ಅದ್ರಾಗ ಏನೂ ಬೆಳೆಯಂಗಿಲ್ಲ. ಈಗ ನಿಮ್ಮ ಏರಿಯಾದೊಳಗೆ ಈ ಮಲಪ್ರಭಾ ಮತ್ತು ಕೃಷ್ಣಾ ನದಿ ಅಂದ್ರೆ ಆಜುಬಾಜು ಅದೇರಿ ಹೆಚ್ಚು ಕಡಿಮೆ, ಅಂದ್ರೆ ಅಂತರ್ಜಲ ಐತೇನು? ನೀವು ಬೋರ್ ಹಾಕಿದ್ರೆ ನೀರು ಚಲೋ ಬರ್ತದ? ಬೋರ್ ಅದ ನಿಮ್ದು? ಎಲ್ಲ ಸರ್, ನಮ್ಮಲ್ಲಿ ಬೋರ್ ಆಗುವುದು ಕಷ್ಟನ ಒಂದಂತಾವಲ್ಲಿ. ನಾನಾ ಖುದ್ದಾಗಿ ನಿಮಗೆ ಫಸ್ಟ್ ನನ್ನ ಸ್ಥಿತಿ ತಿಳಿಸ್ಬೇಕಂದ್ರೆ, ಮೊದಲಿಗೆ ನಾನು 2 ಬೋರ್ ಹಾಕ್ಸಿದೆ, 2 ಬೋರ್ ಫೇಲ್ ಅದು. ತಂದೆ ತಾಯಿರು ಬಿಡ್ರು, ನಾವು ಮೊದಲು ದುಡ್ಡಿಲ್ಲ. ನಾನು SLC PUC ಸೆಕೆಂಡರಿ ಶಾಲಿ ಕಲ್ತಿದ್ದೆ. ಆಮೇಲೆ ನಾ ಏನು ಇದು ಮಾಡಬೇಕು, ಇದೇ ಭೂಮಿಗೆ ಬೆಳಗ್ಸ್ಕೋಬೇಕಂತ ನಾ ಭಾಳ ಪ್ರಯತ್ನ ಮಾಡಿದ್ದೆ. ಹಿಕ್ಕಾಟ್ರೆ ನಾನು ಇದೇ ಭೂಮಿಗೆ ಇದೇ ಬೆಳಿ ಬರ್ತೈತಿ, ನಾ ಇದೇ ಚಂದಾಗಿ ಮಾಡ್ಕೊತ ಹೋದ್ರೆ ನನಗೆ ಉತ್ತಮ ಆಕೈತೆ ಅಂತ ಕೇಸಿ ಇನ್ನೂ 2 ಬೋರ್ ಹಾಕ್ಸಿದೆ. ಅವು 2 ಬೋರ್ ಫಿಲ್ ಆದವು ರೀ, 4 ಬೋರ್ ಫಿಲ್ ಆದವು. ಮತ್ತೊಂದು ವರ್ಷ ಬಿಟ್ಟೇನ್ರಿ ಸರ್, ಒಂದು ವರ್ಷ ಇನ್ನೊಂದಿನ ದುಡಿಯಾಕ ಹೋಗಿ, ನಮ್ಮಂತ ರೈತರ ಕೈಯಾಗ ದುಡಿಯಾಕ ಹೋಗಿ ಅನುಭೋಗ ಬಂತು. ನಾ ಇದನ್ನ ಕೃಷಿ ಬಿಡಬಾರ್ದು, ಇದನ್ನ ಮಾಡಬೇಕು ನಾನು. ಇದನ್ನ ಮಾಡಬೇಕಂದ್ರೆ ಮತ್ತಿನ್ನೊಬ್ರು ಏನಂದ್ರಿ ನಮ್ಮಕ್ಕೆಲ್ಲ ಒಂದು ಸಹಾಯಕ, ಏ ಇವ್ರಿಗೆ ನೀರಾಗಂಗಿಲ್ಲ, ಸುಮ್ಕ ನೀರು ಹಾಕ್ತಾರೆ, ಗುಡ್ದಾಗ ಎಲ್ಲಿ ನೀರು ಬೀಳ್ತೈತಿ, ಇದ್ರಾಗ ಏನು ನೀರು ಬೀಳ್ತೀವಿ, ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಅಂತ ನೀರು ಇವ್ರಿಗೆ ಒಟ್ಟ ನೀರಾಗಂಗಿಲ್ಲ ಅಂತಂದ್ರೆ ಅದು ನೋಡ್ರಿ ನೀರಾಗಂಗಿಲ್ಲ ಅಂತಾರೆ, ನೀರಾಗಂಗಿಲ್ಲ ಅಂತಾರೆ, ಮತ್ತು ನಮಗೂ ಬ್ಯಾಸತ್ತಾತು, ಅಲ್ಲ ನಮಗೆ ನೀರಿಲ್ಲ ಅಂತಾರೆ ಅಂದ್ರೆ ನಾವು ಪ್ರಯತ್ನ ಮಾಡಬೇಕಲ್ಲ ಅಂತ ಕೇಸಿ ನಾನು ಇನ್ನೊಂದು ಬೋರ್ ಹಾಕಿದ್ದೆ, 4 ಇಂಚ್ ನೀರು ಸಿಕ್ತಿ ನೋಡ್ರಿ. ಅಂದ್ರೆ ಪ್ರಯತ್ನ ಮಾಡಿದ್ದಕ್ಕೆ ನಿಮ್ಗೆ ಫಲ ಸಿಕ್ತಿ, ನಾ ಮಾಡಿದ್ದಕ್ಕೆ ನನಗೆ ಫಲ ಸಿಕ್ತಿ. ಆ ನಾ ಯಾವಾಗ ಕಾಲಿಟ್ಟನಲ್ಲ ಅದು ಕೃಷಿ ಒಳಗೆ, ನನಗೆ ಯಾವಾಗಾದರೂ ಅಪ್ಪ ಅಂತರ ಬಂದಿಲ್ಲ. ನಾ ಯಾವ ಸ್ವಲ್ಪ ಇನ್ಕಮ್ದಾಗ ಅದನ್ನು ಹೊರತಾಗಿ ಲುಕ್ಷಾನದಾಗಿಲ್ಲ. ರೈತ ಬಾಂಧವರೇ, ಆದರೆ ನಾವು ಫೇಲ್ ಆದ್ವು ಅಂದ್ರೆ ಎಲ್ಲ ತಲೆ ಮೇಲೆ ಕೈ ತಂದು ಕೂಡಬಾರ್ದು, ಮರಳಿ ಪ್ರಯತ್ನ ಮಾಡೋದು ಅಂತ ಪ್ರಯತ್ನ ಮಾಡಿದೆ. ನಾ ಮಾತ್ರ ಖರೇನೋ ನಮ್ಮ ಬೇಕಾದ್ರೆ ನಮ್ಮ ಊರಾಗಾದ್ರೂ ಬಂದು ಕೇಳ್ರಿ ಹುಡುಗಿ ಹಿಂಗೆ ಮಾಡ್ಯಾನ ಈ ಕರೆ ಮಾತಿದ್ರೆ ನೀವು ಇದು ಮಾಡ್ಕೊರಿ. ಇಲ್ಲ ಕರೆ ಮಾತನ್ನು ಮಾತಾಡಬೇಕು, ಸುಳ್ಳು ಸುಳ್ಳತೆಗಳ ಮಾತಾಡೋದು ನಮ್ಮ ಕಡೆ ಇಲ್ಲ. ಕರೆ ಮಾತನ್ನ ಹೇಳಿದ್ದೆ. ಸಂತೋಷ ಶಿವಪ್ಪ, ಆಗ ನಿಮ್ಮ ಮಾತು ಕೇಳಿ ಭಾಳ ಸಂತೋಷ ಆಗ್ತದೆ, ಭಾಳ ಯಶಸ್ವಿಯಾಗಿದೆ ನಾವು ಸರ್. ಈಗ ನಮ್ಮ ರೈತ ಬಾಂಧವ್ರ ಜೀವನ ಹೆಂಗೆ ಮಾಡ್ಬೇಕು ಅಂತ ಹೇಳ್ತಾರೆ, ಯಾಕಂದ್ರೆ ನಾವೇನು ಮಾಡ್ತಾರೆ, ಯಾರೋ ಒಬ್ರು ಸ್ವಲ್ಪ ಏನೋ ಮತ್ತೊಂದು ಸರ್ ಪೀಕ್ ಬಂದ್ಬಿಡುತ್ತೆ ಅಂತ ಕೊರೆ, ಒಂದು ಲಕ್ಷ ರೂಪಾಯಿ ಬಂತಂದ್ರೆ ಹಾರಾಟ ಮಾಡಿ ಕಳೆದ್ಬಿಡ್ತಾರೆ. ಆ ಚಟ ಮಾಡಿದೆ, ಈ ಚಟ ಮಾಡಿದೆ ಅಂತೇಳಿ. ಈ ಜೀವನ ನಿರ್ವಹಣೆ ಹೆಂಗೆ ಮಾಡ್ಬೇಕಂತೇಳಿ, ನೀವು ಹೆಂಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ? ನಾನು ನನ್ನ ಜೀವನ ನಾ ಹೇಳಬೇಕಂದ್ರೆ, ಈ ಸದ್ಯಕ್ಕೆ ನನ್ನ ಕೈಯಾಗ ಮೊದಲು 18 ಲಕ್ಷ ರೂಪಾಯಿ ಸಾಲ ಮಾಡಿದ್ದೆ ನಾ ದ್ರಾಕ್ಷಿ ತೋಟ ಮಾಡೋ ಮುಂದೆ. ಈಗ ಸದ್ಯಕ್ಕೆ 18 ಲಕ್ಷ ರೂಪಾಯಿ ಹೋಗಿ ಇನ್ನ 4 ಎಕರೆ ಹೊಲ ಇಡ್ತೀನಿ. ಮುಂದಿನ ವರ್ಷ ಇನ್ನೊಂದು ತೋಟ ಮಾಡ್ತೀನಿ ನಾನು. ಇನ್ನೊಂದು ತೋಟ ಮಾಡತ್ತೀನಿ, ಬಿಡಂಗಿಲ್ಲ. ಇನ್ನೊಂದು ತೋಟ ಮಾಡ್ಬೇಕಂತ ಕುಂತೀನಿ ನಾ. ಈಗ ವರ್ಷ ಒಂದೊಂದು ತೋಟ ಮಾಡ್ಕೊತ ಹೋಗ್ತೀನಿ ಈಗ, ಯಾಕಂದ್ರೆ ನನಗೆ ಈಗ ಲಾಭ ಲುಕ್ಷ ನನಗೆ ಇನ್ಕಮ್ ಐತಿ ಈಗ ಸದ್ಯಕ್ಕೆ. ನನಗೆ ನಾ ಯಾಕೆ ಬಿಡ್ಬೇಕ್ರಿ, ನಾ ಮಾಡ್ಕೊಂತ ಹೋಗ್ಬೇಕು ನಾನು. ಅಲ್ಲ ಜನ ಹೆಂಗಿರ್ಬೇಕಂತ ನಮ್ಮ ರೈತರು, ರೈತರು ಈ ಥರ ಮಾಡ್ಬೇಕಂತ ಈ ಥರ ಮಾಡ್ಕೋಬೇಕ್ರಿ. ನಾನು ವರ್ಷ ಒಂದು 4 ಎಕರೆ ಹೊಲ ಹಿಡಿತೀನಿ ನೋಡ್ರಿ ನಾನು. ಆ ಭಾವನೆ ಬರ್ಬೇಕು ಅಂದ್ರೆ ಲಾಭ ಬಂದ್ರೆ ಮತ್ತಂದ್ರೆ ಹಳ್ಳಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಉಪಯೋಗ ಮಾಡ್ಬೇಕು, ಅದನ್ನ ಕೊಡೋದು ತಿಂದು ಹಾಳು ಮಾಡಬಾರ್ದು. ದುಡ್ಡು ನಾವು ನೋಡ್ರಿ, ದುಡ್ಡು ನಾವು ಬ್ಯಾಂಕ್ನಾಗ ಇಟ್ಟುಕೇಸಿ ಟ್ಯಾಕ್ಸ್ ತುಂಬಕ್ಕಿಂತ ಭೂಮಿ ಹಿಡಿಬೇಕು. ಭೂಮಿ ಹಿಡಿಯೋಕೆ ಇನ್ನೊಂದು ಸ್ವಲ್ಪ ಕೊಡ್ತೈತಿ, ಇನ್ನೊಂದು ಸ್ವಲ್ಪ ಕೊಡ್ತೈತಿ. ನಾವು ಭೂಮಿ ಬಿಡಂಗಿಲ್ಲ ಕೈ, ನಮ್ಗೆ ಭೂಮಿ ಯಾರು ಇಟ್ಟಿರ್ತಿರ್ಲಿಲ್ಲ ನಮಗೆ. ಆಮೇಲೆ ಇನ್ನೊಂದು ಸರ್, ನಾವು ಅದಕ್ಕೆ ಕಾಳಜಿ ವಹಿಸ್ಬೇಕು. ಇನ್ನೊಂದು ನಮ್ಮ ರೈತರು ಏನು ಮಾಡ್ತಾರೆ ಗೊತ್ತಾರೆ ಶಿವಪ್ಪ, ಈ ವ್ಯಾಪಾರಿಗಳ ಹತ್ರ ಸಾಲ ತಗೋತಾರೆ, 3 ರೂಪಾಯಿ 4 ರೂಪಾಯಿ ಹಿಂಗೆ ಬಡ್ಡಿ ಅಂದ್ರೆ ಅವ್ರು ಸರ್ಕಾರದಿಂದ ಸಿಕ್ಕರು ಕೂಡ ಅಂತ ಅಲ್ಲಿಂದ ತೊಗೊಂಡು ಆ ಸಾಲ ಸುಳ್ಳು ಸಿಕ್ಬಿಡ್ತಾರೆ. ಪೀಕ್ ಬಂದ್ರೆ ಅರ್ಧಕ್ಕಾದ ಸಾಲಕ್ಕೆ ಹೋಗ್ಬಿಡ್ತೈತೆ, ಒಳ್ಳೆ ಅವ್ರ ಕೈ ರೊಕ್ಕ ಬಂದ ಅಂತ ಅನ್ಸೋದೇ ಇಲ್ಲ. ಇಲ್ಲ ಸರ್, ಕೃಷಿ ಸಾಲ ಕೃಷಿ ನಾವು ಬ್ಯಾಂಕ್ನಾಗ ನಾವು ಕೃಷಿ ಬ್ಯಾಂಕ್ನಾಗ ನಾವು ಸಾಲ ಮಾಡ್ಕೋಬೇಕು. ನಾವು ವ್ಯಾಪಾರಿಗಾರ ಕಡೆ ತಗೋಬಾರ್ದು, ತಗೋಬಾರ್ದು ಸರ್. ಕೃಷಿ ಬ್ಯಾಂಕ್ನಾಗ ನಾವು ಸಾಲ ಮಾಡ್ಕೋ, ಲುಕ್ಷಾನ ಆದ್ರೂ ನಮಗೂ ಸ್ವಲ್ಪ ಗೌರ್ಮೆಂಟ್ದವ್ರು ಎಂದೋ ಕಾಣ್ತಿರ್ದ್ರೆ ಒಂದ್ ಸ್ವಲ್ಪ ಸಬ್ಸಿಡಿ ನಾವು ತುಂಬಬಹುದು. ನಾವು ಅಂದ್ರಲ್ಲ ನಾವು ಮಾಡ್ಬೇಕು ಕೃಷಿ ಇಲಾಖೆ ಬ್ಯಾಂಕ್ನಾಗ ಮಾಡ್ಬೇಕು. ವ್ಯಾಪಾರಗಾರ ಹತ್ರ ಸಾಲ ಮಾಡ್ತಾರಲ್ಲ ಸರ್, ಬೇರೆ ಸಾಲ ಸರ್ ಜಗ್ ಕೊಡ್ತಾರೆ. ಕೃಷಿ ಬ್ಯಾಂಕ್ನವ್ರು ಕೊಡ್ತಾರೆ, ನಮ್ಗೆ ಬ್ಯಾಂಕ್ನವ್ರು ಕೊಡ್ತಾರೆ. ಬೇಕಾದ ನ್ಯಾಷನಲ್ ಬ್ಯಾಂಕ್ನಾಗ ನಾವು ಸಾಲ ತಗೋಬಹುದು. ಭೂಮಿ ಐತಿ ನಮ್ದು, ಭೂಮಿ ಅವ್ರಿಗೆ ನಾವು ಅದ್ರ ಮೇಲೆ ನಮ್ಗೆ ಸಾಲ ಕೊಡ್ಲಿವಿ. ರೈತ ಬಾಂಧವರ ಗಮನಿಸಬೇಕು. ಹೌದು, ನೀವು ಹೇಳಿದಂಗೆ ಬಹಳ ಮಂದಿ ರೈತರು ಹಂಗೆ ಮಾಡೋದ್ರೆ ಹೌದಿಲ್ರಿ, ವ್ಯಾಪಾರಗಾರ ತಗೋತಾರೆ. ಏನು ಸರ್, ನಾನು ನಮ್ಮ ತಿಳಿದ ಮಟ್ಟಿಗೆ ನಾವು ಮಾತ್ರ ಕೃಷಿ ಸಾಲ ಮಾಡಿವಿ, ಯಾಕಂದ್ರೆ ಬ್ಯಾಂಕ್ನಿಂದ ನಾವು ಸಹಾಯ ನಿಮ್ದಾಯ್ತು. ಬೇರೆದವ್ರು ಹೆಂಗ್ ಮಾಡ್ತಾರ, ಈ ತರ ಮಾಡ್ಬೇಕಂತ ಹೆಂಗ್ ಮಾಡ್ತಾರ ಹೇಳ್ರಿ ಸದ್ಯಕ್ಕೆ. ಈಗ ನೋಡ್ರಿ, ವ್ಯಾಪಾರಗಾರ ಕಡೆ ತಗೋತಾರಲ್ರಿ, ವ್ಯಾಪಾರದಸ್ತ್ರ ಕಡೆ ತಗೊಂಡಿವಿ ಅಂದ್ರು ಅದು ನಮ್ಮ ರೈತರಿಗೆ ಲಾಭ ಇಲ್ಲ. ತಗೋಬಾರ್ದು. ಅದು ಯಾಕೆ ಲಾಭ ಇಲ್ಲ, ಕೆಲವೊಬ್ರು ನಾನು ಅನಿಸಿಕೆ ಇತ್ರಿ, ಕೆಲವೊಬ್ರು ಏನಂತಾರ, ಆಡ್ತಾಗ ಹೋಗ್ರಿ ಇಡ್ತಾಗ ಹೋಗ್ರಿ, ಅಲ್ಲಿ ರೊಕ್ಕ ಕೊಡ್ತಾರೆ ಇಲ್ಲಿ ರೊಕ್ಕ ಕೊಡ್ತಾರೆ, ಆ ಭಾವನೆ ಇಟ್ಕೋಬಾರ್ದು. ಈಗ ನಾವು ಯಾವ್ದು ಕೆಲಸ ಮಾಡಕತ್ತೀವಿ, ಯಾವ ಕೆಲಸ ಮಾಡಕತ್ತೀವಿ ಅಂದ್ರೆ ನಾವು ಕೃಷಿ ಯಾವ ಉಪಯೋಗ ಮಾಡಬೇಕು ಮಾಡ್ಕೋಬೇಕಂದ್ರೆ ನಾವು ಈಗ ಸದ್ಯಕ್ಕೆ ಅಂದರೆ ನಾವು ಕೃಷಿ ಈ ಥರ ಬೆಳೆಸಕತ್ತೀವಿ, ನನ್ನ ಕೈಯಾಗೆ 1 ರೂಪಾಯಿ ಕ್ಯಾಶ್ ಇಲ್ಲ, ಅವಾಗ ಏನು ಮಾಡ್ಕೋಬೇಕು ಅಂದ್ರೆ ನಾವು ಬ್ಯಾಂಕಿಗೆ ಹೋಗ್ಬೇಕು. ಯಾವ ಬ್ಯಾಂಕ್ ಕಾರ್ಪೊರೇಷನ್ ರೀ, ಸ್ಟೇಟ್ ಬ್ಯಾಂಕಿಗೆ ಹೋಗ್ರಿ, ನಮ್ಗೆ ಯಾವ ಬ್ಯಾಂಕ್ನಾಗ ನ್ಯಾಷನಲ್ ಬ್ಯಾಂಕ್ನಾಗ ಹೋಗ್ರಿ, ನಮ್ಗೆ ಸಹಾಯ ಕೊಡ್ತಾರೆ, ನಮ್ಗೆ ಸಾಲ ಇದು ಭೂಮಿ ಇರ್ತೈತಿ ಸಾಲ ಕೊಡ್ತಾರೆ ನಮಗೆ, ಅದನ್ನ ಮಾಡ್ಬೇಕು. ಮತ್ತೆ ವರ್ಷ ಬೆಳೆ ಸಾಲ ಕೊಡ್ತಾರೆ, ಉಳಿದ ನಾವು ಅವ್ರು ಕಟ್ಟಬೇಕು ದುಡ್ಡು, ಮತ್ತೆ ಬೆಳೆ ಬೆಳೆಸ್ಕೋಬೇಕಾದ್ರೆ ಅಂದ್ರೆ ನಮ್ಗೆ ಇಷ್ಟು ಸಾಲ ಇರ್ತೈತೆ ಅಂದ್ರೆ ನಮ್ಗೆ ಇದು ಇರ್ತೈತ್ರಿ, ಮನುಷ್ಯ ದುಡಿತಾನ್ರಿ ಅಲ್ಲಿ. ಸಾಲ ತುಂಬುದು ಹೆಂಗ ಅಲ್ಲ, ಮತ್ತೆ ಬೆಳೆ ತಕ್ಕೋಬೇಕ್ರಿ, ದುಡಿದ ಕೇಸಿ ಬೆಳೆ ತಕ್ಕೋಬೇಕು. ನಾವು ಮತ್ತೆ 4 ಮಂದಿ ಬೇರೆದವ್ರಿಗೆ ಆಳು ಹಚ್ಚಿ ದುಡಿಸಿದ್ರೆ ಮತ್ತೆ ಅದು ಸಾಲ ತೀರಿ ಹಂಗಿಲ್ಲ, ಅದು ಹಿಂಗಾತು ಹಂಗಂತ ಕೇಸಿ ಹೊಲ ನಾಳೆ ನಿಲ್ಲಕ್ಕೆ ಹೋಗ್ಬಿಡ್ತೈತಿ. ಸಾಲ ತಗೋಬೇಕಾದ್ರೆ ತುಂಬುದು ಬರ್ತೈತೆ ಅನ್ನೋದು ನೆನಪಿಡ್ಬೇಕು. ನೆನಪಿಡ್ಬೇಕ್ರಿ, ನೆನಪಿಡ್ಬೇಕು, ಯಾಕಂದ್ರೆ ಅದು ತುಂಬಲಿಕ್ಕಂದ್ರೆ ಮತ್ತೆ ಅದನ್ನು ನಾವು ಏನು ಉಪಯೋಗ ಇಲ್ಲ. ಮತ್ತೆ ಅದ್ರ ಕೃಷಿಗೆ ಉಪಯೋಗ ಕೆಲಸ ಮಾಡ್ಕೋಬೇಕು ನಾವು, ಅದರ ತಕ್ಕೊಂಡು ಫಲವತ್ತ ನಾವು ಗೌರ್ಮೆಂಟ್ ಯಾವ್ದಕ್ಕೆ ಕೊಟ್ಟಿರ್ತಾರೆ ನಮ್ಗೆ ಇದು ಸೌಲಭ್ಯ, ಇವೆಲ್ಲ ಸೌಲಭ್ಯ ತಕ್ಕೋಬೇಕ್ರಿ ಸರ್. ಮಾಡ್ಕೋಬೇಕು. ಬಹಳ ಸಂತೋಷ ಶಿವಪ್ಪ ಜೀವಲಪ್ಪ ಲಮ್ಮಣಿ ಅವರೇ. ಒಬ್ಬ ಸಣ್ಣ ಕುಗ್ರಾಮ ಅದು ನೀವು ಹೊನ್ನಾಳ ಅಂತ ಹೇಳಿದ್ರೆ, ಚಿಕ್ಕ ಸಂಘದ ಹತ್ರ ದೇವಸ್ಥಾನ ಹತ್ರ ಇರುವಂತಹ ಒಂದು ಹಳ್ಳಿ ಒಳಗೆ ಇದ್ದುಕೊಂಡು ಬರೀ 8 ಎಕರೆ ಒಳಗೆ ನೀವು ಸಾಕಷ್ಟು ಸಾಧನೆ ಮಾಡಿದ್ದೀರಿ. ಅಂದ್ರೆ ದ್ರಾಕ್ಷಿ ಬೆಳೆದಿರಿ, ಅದು ನೀವು ಎಕ್ಸ್ಪೋರ್ಟ್ ಕ್ವಾಲಿಟಿ ದ್ರಾಕ್ಷಿ ಬೆಳೀತಾ ಇದ್ದೀರಿ, ಆಮೇಲೆ ಸಾಕಷ್ಟು ಶೇಂಗಾ ಬೆಳೆದಿರಿ, ಮತ್ತೆ ಸಾಕಷ್ಟು ಬಹಳ ಕಷ್ಟದೊಳಗಿದ್ರು ಕೂಡ ಇವತ್ತು ಸ್ಥಿತಿವಂತರಾಗಿರಿ. ಹಿಂಗ ನಮ್ಮ ರೈತ ಬಾಂಧವರು ಸರ್, ನಮ್ಮ ಮೊದಲ ನಾನು ನಮ್ಮ ತಂದೆ ತಾಯಿಯವರು ಕೃಷಿ ಮಾಡ್ತಿದ್ರು, ನಾನು ಕೃಷಿ ಮಾಡ್ಬೇಕಾ, ನಾನು ನೌಕರಿ ಮಾಡ್ಬೇಕಂತಿತ್ತ ನನಗೆ ಆ ಇದು ಹುಟ್ಟಲಿಲ್ಲ. ಯಾಕಂದ್ರೆ ಹೆಂಗಾರು ಮಾಡಿ ನಮ್ಗೆ ಸ್ವಲ್ಪ ಗುಡ್ಡ ಐತಿ, ಈ ಗುಡ್ಡ ಹೊಡೆದ ತೆಗೆದ್ರೆ ಹೆಂಗಾಕೈತಿ, ಈ ಭೂಮಿಗೆ ನಾವು ಬೆಳೆಸ್ಕೋ ಏನು ಫಲವತ್ತಾದ

ಕಿವಿಯಲ್ಲಿ ನೆರಮನಿನೆಗಿಯಾಣಿ ಸುಳುವ ಬೇಡ ಕಿವಿಯಲ್ಲಿ ತಂದೆ ತಾಯಿ ಹೆಸರನ್ನು ತರಬೇಕು ಮಗಳೇ ಹೋಗಿ ಬಾರಮ್ಮ ಮುದ್ದು ಮಗಳೇ ಹೋಗಿ ಬಾರಮ್ಮ ಪತಿ ಸೇವ ಮಾಡಬೇಕು ಪತಿವರತಿಯಾಗಬೇಕು ಪತಿ ಸೇವ ಮಾಡಬೇಕು ಪತಿವರತಿಯಾಗಬೇಕು ಪತಿ ಪಾದ ಪೂಜೆಯು ಮಾಡು ತೊಳಗಿರಬೇಕು ಮಗಳೇ